ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಬೆಳೆದು ಜನಕ್ಕೆ ದನಕ್ಕೆ ನೆರಳು ಕೊಡುವುದು, ಮರ ಬೆಳೆದು ಜನಕ್ಕೆ ದನಕ್ಕೆ ನೆರಳು ಕೊಡುವುದು. ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ, ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ. ಹಗೆಯ ಕಳೆದು ತರುವ ದೈಯ ಮಳೆಯ ಭೂಮಿಗೆ, ಹಗೆಯ ಕಳೆದು ತರುವ ದೈಯ ಮಳೆಯ ಭೂಮಿಗೆ. ಮರವ ಬೆಳೆಸಿರಿ, ಧರೆಯ ಉಳಿಸಿರಿ. ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ. ಆಕಾಶವಾಣಿ ಹೊಸಪೇಟೆ. ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು, ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿರುವ ಪ್ರಗತಿಪರ ರೈತರಾದ ಶ್ರೀ ಬಣಕರ್ ನಿಂಗಪ್ಪ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಕೃಷಿ ಗೀತೆಗಳನ್ನು ಆಲಿಸುವರೆ. ಬನ್ನಿ ಹಾಗಾದರೆ ಕಾರ್ಯಕ್ರಮದ ಆರಂಭಕ್ಕೆ ಆಲಿಸೋಣ. ಬಣಕರ್ ನಿಂಗಪ್ಪ ಅವರೊಂದಿಗಿನ ಸಮಗ್ರ ಕೃಷಿ ಪದ್ಧತಿ ಅನುಭವ ಕುರಿತು ಸಂದರ್ಶನವನ್ನು. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನೂತನ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂತಹ ಗುಂಡ ಗ್ರಾಮದ ಬಣಕಾರ್ ನಿಂಗಪ್ಪ ಇವರು ಈ ಬಾರಿ ಉತ್ತಮ ಕೃಷಿಕ ಪ್ರಶಸ್ತಿಯನ್ನ ನಮ್ಮ ಬಳ್ಳಾರಿ ಜಿಲ್ಲೆಯ ವತಿಯಿಂದ ಪಡೆದುಕೊಂಡಿದ್ದಾರೆ. ಇವರು ಸಮಗ್ರ ಕೃಷಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಆಯ್ದ ಕೃಷಿಕರನ್ನು ಈ ಪ್ರಶಸ್ತಿಗೆ ಆಯ್ಕೆಯ ಸಂದರ್ಭದಲ್ಲಿ ಬಣಕರ್ ನಿಂಗಪ್ಪನವರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಬಾರಿ ಸಮಗ್ರ ಕೃಷಿಕ ಉತ್ತಮ ಪ್ರಗತಿಪರ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಮತ್ತು ಆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಬಣಕರ್ ನಿಂಗಪ್ಪ ಅವರು ಇದ್ದಾರೆ. ಅವರನ್ನು ಇವತ್ತು ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮಾತನಾಡಿಸೋಣ. ನಮಸ್ಕಾರ ನಿಂಗಪ್ಪರೇ. ನಮಸ್ಕಾರ ಸರ್. ಬಣಕರ್ ನಿಂಗಪ್ಪ ಅಂದ್ರೆ ಊರಲ್ಲಿ ನಿಮ್ಗೆ ದೊಡ್ಡ ಸ್ಥಾನಮಾನಗಳು. ಹೌದು, ಆಗಿನ ಕಾಲದಾಗ ಸರ್, ಈಗಿನ ಕಾಲದಾಗ ಇಲ್ಲ. ಈಗ ಆ ತರದ ಪಂಚಾಯತ್ ಅವಲ್ಲ ಇಲ್ಲ ಸರ್. ಆದ್ರೆ ಧರ್ಮ ಕಾರ್ಯಗಳು ಕರೀತಾರೆ ಸರ್. ಬಣಕರ್ ಅಂದಾಗ ಯಾರೇ ಆಗ್ಲಿ ಒಬ್ರು ನಮ್ಮ ಮನೆ ತಂದ ಹೋಗ್ತಾರೆ. ಹೌದು ಸರ್. ಹೀಗೆ ಒಂದು ಗ್ರಾಮದಲ್ಲಿ ಸಾಂಸ್ಕೃತಿಕವಾಗಿ ಸ್ಥಾನಮಾನ ಇದೆ. ಹೌದು ಸರ್. ಧಾರ್ಮಿಕವಾಗಿ ಇರ್ತದೆ ಸರ್. ಮತ್ತೆ ನೀವು ಪಕ್ಕ ಕೃಷಿಕರು. ಹೌದು, ಪಕ್ಕ ಕೃಷಿಕರು. ಅದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಬೇರೆ ಏನು ಗೊತ್ತಿಲ್ಲ. ಅಲ್ಲದೆ ಈ ಬಾರಿ ನೀವು ಉತ್ತಮ ಕೃಷಿಕ ಪ್ರಶಸ್ತಿಯನ್ನ ತಾಲೂಕು ಮಟ್ಟದಲ್ಲಿ ಪಡೆದುಕೊಂಡಿದ್ದೀರಿ. ಹೌದು ಸರ್. ಒಂದು ಬಾಳೆ ಬೆಳಗು ಒಂದ್ಸಲ ಬಾಳೆ ಒಂದು ಹಂಪಿಯಾಗ ಒಂದು ಕೊಟ್ಟರು ಸರ್, ತಗೊಂಡಿದ್ದೀರಿ. ಹೌದು ಸರ್. ಈಗ ಸಮಗ್ರ ಕೃಷಿಗೆ ಒಳ್ಳೆಯದು. ನಿಮ್ಮ ಈ ಕೃಷಿಯ ಪಯಣ ಯಾವಾಗ್ಲಿಂದ ಆರಂಭ ಆಯ್ತು ಇದು ಸ್ವಲ್ಪ ವಿವರಿಸಿ? ನನಗೆ 76 ವರ್ಷ ಈಗ ವಯಸ್ಸು. ಈಗ ನಿಮ್ಗೆ 76 ವರ್ಷ ವಯಸ್ಸು. ನಾನು ಕಮ್ಮಿ ಅಂದ್ರ 15 ವರ್ಷದಿಂದ ಬ್ಯಾಸಾಯ ಬಿಟ್ರೆ ಏನು ಗೊತ್ತಲ್ಲ. ಮೊದಲು 10 ವರ್ಷ ದನ ಕಾದಿನಿ ನಮ್ಮವ, ಮನೆ ದನ 100 ದನ ಇದ್ವ. ನಾವು ನಮ್ಮಪ್ಪ ದನ ಹೊಡ್ಕೊಂಡು ಹೋಗ್ತಿದ್ವಿ, ಇದೆಲ್ಲ ನೋಡ್ಕೊಂತಿದ್ವಿ. ಅಲ್ಪ ಸ್ವಲ್ಪ ಬ್ಯಾಸಾಯ ಬರ್ತಿತ್ತು ಅವಾಗ. ಅಲ್ಲಿಂದ ಪೂರ್ತಿ ಇನ್ಯಾವುದು ಬೇಡ ಅಂತಂದೇಳಿ ಈ ಕೃಷಿಗೆ ನಿಂತ್ಕೊಂಡಿವಿ ನಾವು 15 ವರ್ಷ ವಯಸ್ಸಿನಲ್ಲಿ. ಹೌದು ಸರ್. ಆವಾಗ್ಲಿದ್ದಲೇ ಆಗ ನಿಮ್ಮ ಕೃಷಿ ಹೇಗಿತ್ತು? ಅವಾಗ ಸಂಬಂಧ ಇಲ್ಲ ಸರ್. ಅವಾಗ ಕೂಳು ಸಿಗೋದು ಕಷ್ಟ, ಊಟದ್ದು ದೊಡ್ಡ ತೊಂದ್ರೆ. 3 ಅಪ್ಪತ್ತು ಊಟ ಕೊಡ್ತಿದ್ವಿ, ಆಳುಗಳು ಬರ್ತಿದ್ರು. 8 ಎತ್ತಿನ ಬ್ಯಾಸಾಯ ನಮ್ದು, 8 ಎತ್ತುಗಳಿದ್ವು ಸರ್. ನಾವು 5 ಮಂದಿ ಅಣ್ತಂಬಳು, 5 ಮಂದಿಯಾಗ ನಾನು 4ನೇನು. ಇನ್ನೊಬ್ಬತ ಸಣ್ಣ ಆತಿದ್ದ, ಆತ ಎಸ್ ಎಲ್ ಸಿ ಓದ, ಅವತ್ತು ಆತ ಹೋಗ್ಬಿಟ್ಟ. ಎಸ್ ಎಲ್ ಸಿ ಓದ್ತಿದ್ದ ಮರನ್ ಮೇಳ್ಯಾಗ ಆ ಕಾಲದಾಗ. ಅವಾಗ ಊಟದ್ದೆಲ್ಲ ದೊಡ್ಡ ತೊಂದ್ರೆ. ಆಳುಗಳು ಬಂದ್ರೆ ನಾವ್ ಏಟನ ಕೊಡ್ಲಿ ಕೂಲಿಸ್ಕಂತಿದ್ರು ಪಾಪ. ಊಟ ಮಾತ್ರ 3 ಅಪ್ಪತ್ತು ಊಟ ಕೊಡ್ತಿದ್ವಿ. ಒತ್ತು ಮನೆ ತಕ್ಕನೆ ಕೆಲಸ ಮಾಡೋದು. ಇವತ್ತು 300 ರೂಪಾಯಿ ಕೊಟ್ರ ಒಂದು 4 ಅಣಿ ಕೆಲಸ ಇಲ್ಲ. ಅದಕ್ಕಾಗಿ ನಾವೆಲ್ಲ ಮನೆಯವರು ಎಲ್ಲ ನೋಡಿದ್ವಿ, ಆಳಿಂದೆಲ್ಲ ಊಟ ಕೊಟ್ಟಿವಿ, ಮತ್ತೆ ಟಿಫನ್ ಕೊಡ್ತೀವಿ. ಏನ್ ಮಾಡಿದ್ರಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ರೊಕ್ಕ ಮುಖ್ಯ. 300 ರೂಪಾಯಿ ರೊಕ್ಕ ಕೊಟ್ಟಿವಿ, ಅಲ್ಲಿಗೂ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಕೈ ಬಿಟ್ಬಿಟ್ವಿ ಅಲ್ಲ, ಪೂರ್ತಿ ನಾವೇ ಮನೆಯವ್ರ ಏನಿದ್ರು. ಈಗ ಇಡೀ ನಿಮ್ಮ ಈಗ 5 ವರ್ಷ 6 ವರ್ಷ ಇಡೀ ನಮ್ಮ ಮನೆಯವ್ರ ಬಿಟ್ರೆ ಯಾವ ಕೂಲಿ ಆಳು ಕರ್ಕೊಳಲ್ಲ, ಯಾರ್ಯಾರನ್ನ ಕರ್ಕೊಳಲ್ಲ ಮನೆಯವ್ರ. ಆಗ ನೀವು ಏನೇನ್ ಬೆಳಿತಿದ್ರು ಮೊದ್ಲಿಗೆ? ಅವತ್ತು ಜವರಿ ಜೋಳ, ಕವರ್ದಡ್ಡಿಗೆ ನೆಲ್ಲು, ನವಣೆ, ಉಳ್ಳಿ, ಇಂಥವೆಲ್ಲ ಬೆಳಿತಿದ್ವಿ. ಆವಾಗ ಅಷ್ಟೇ ನಾವು ಸಂಪಾಗಿದ್ವಿ, ಆ ರೋಗಗಳೆಲ್ಲ ಆರಾಮಾಗಿ ಊಟ ಮಾಡ್ತಿದ್ವಿ. ಆದ್ರೆ ಅನ್ನ ಸಿಗೋದು ದೊಡ್ಡ ಕಷ್ಟ. ಬೀಗರ್ ಬಂದಾಗ ಏನೋ ಅಲ್ಪ ಸ್ವಲ್ಪ ಕವರ್ದಡ್ಡಿಗೆ ಅನ್ನ ಸಿಕ್ತಿತ್ತು. ಅದು ಬೀಗರ್ ಬಂದಾಗ ಉಳ್ದದ್ದು ಒಂದು ಸ್ವಲ್ಪ ಕಾರ್ ಚಟ್ನಿ, ಕಾರ್ ಚಿಪ್ಪು, ಆ ಕಾರ್ ಚಿಪ್ಪನಾಗ ಹಾಕ್ಯಂದು ತಿಂತಿದ್ವಿ ಅನ್ನದ್ದು. ಆದರೂ ರೈತರು ಎಲ್ಲಿದ್ದಾರೆ ಅಲ್ಲೇ ಅದಾರ, ಯಾರು ಉದ್ದಾರ ಆಗಿಲ್ಲ. ಎಷ್ಟು ಬೆಳಿತಾರ ಅವತ್ತಿನ ಬೆಳೆ ಆದ್ರೆ 10ರಷ್ಟು ಬೆಳಿತಾರ. ಆದ್ರೆ ಅದೇ ಅಂಗಿ, ಅದೇ ನಿಕ್ಕಾರ, ಅದೇ ಬಟ್ಟೆ, ಮತ್ತೆ ಸಾಲ ಮಾಡಿ ಮನೆ ಕಟ್ಟಬೇಕು. ಈಗ ಅವರು ಗೊಬ್ಬರದ ಅಂಗಡಿ ತಕ್ಕ ಹೋಗ್ತೀವ, ಅವ್ರು ಬರೇ ಮೋಸ. ಈ 100ಕ್ಕ 60 ರೂಪಾಯಿ ಅವರ ತಗೊಂಡ್ಬಿಡ್ತಾರ 100ಕ್ಕ. ನಿಮಗೆ ಸಮಗ್ರ ಕೃಷಿಕ ಹೌದ್ರಿ, ತೋಟಗಾರಿಕೆ ಬೆಳೆಗಳ ಬೆಳಿತೀರ ಹೌದ್ರಿ, ನಿಮ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಹೌದು ಸರ್. ನೀವು ಏನೇನ್ ಬೆಳಿತಿದ್ರಿ ಈಗ? ಈಗ ಸದ್ಯ ಬದನೆ ಗಿಡ, ತಮಾಟೆ, ಕಡ್ಲೆ, ಶೇಂಗಾ, ಮತ್ತೆ ಸಣ್ಣ ಕಡ್ಲೆ, ಉರ್ಕಡ್ಲೆ, ಆಮೇಲೆ ಸಾಸ್ವಿ, ಮತ್ತೆ ಸೋಯಾಬೀನ್, ಅಲಸಂದಿ, ಉದ್ದು, ಹೆಸರು, ರಾಗಿ, ಇವೆಲ್ಲ ಬೆಳಿತೀವಿ. ನವಣಿ ಪವಣಿ ಯಾವಲ್ಲ ಈಗ ಇವೆಲ್ಲವೂ ಆಹಾರ ಹೌದು ನಮ್ಮ ಮನೆಗೆ ಮನೆಗೆ ಮನೆಗೆ ಮನೆಗೆ ಯಾವ ಕೊಡಲ್ಲ ಸರ್. ಏನಂದ್ರೆ ಬದನೆಕಾಯಿ, ತಮಾಟಿ ಹೊರಗೆ ಹೋಗ್ತತೆ, ಮತ್ತೆ ಕಬ್ಬು, ಕಬ್ಬಿಂದ ಪೂರ್ತಿ ಸಕ್ಕರೆ ಜಿನಿಗೆ ಹೋಗ್ತದೆ. ಜೋಳ ಬೆಳೆದ್ರು ಮನೆಗೆ, ಭತ್ತ ಬೆಳೆದ್ರು ಮನೆಗೆ, ಎಲ್ಲ ಜೋಳ ಗೀಳ ಭತ್ತ ರಾಗಿ ಎಲ್ಲ ಮನೆಗೆ. ಎಷ್ಟು ಜನ ಕುಟುಂಬ ಸದಸ್ಯರು? ನಾವು 15. 15 ಜನ ಇದ್ದೀವಿ. ನೀವು ದಂಪತಿಗಳು? ಹೌದು ಸರ್. ಸ್ವಸ್ತರು, ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲ 15 ಜನ. 15 ಜನ ಇದ್ದೀವಿ ಸರ್. ಈಗ ನೀವು ಮರ ಕೃಷಿ ಅಂದ್ರೆ ತೋಟಗಾರಿಕೆ ಬೆಳೆಗಳು ಏನೇನ್ ಬೆಳೆದಿದ್ರಿ? ನಾವು ನೋಡ್ರಿ, ತ್ಯಾಗದ ಮರ ಒಂದು 1500 ತ್ಯಾಗದ ಮರ, 50 ಮಾವಿನ ಮರ, ಆಮೇಲೆ ಎಬ್ಬೆವು 500, ಆಮೇಲೆ ತೆಂಗು ಒಂದು 150, ಮತ್ತೆ ಇವು ಯಾವ ಅಂತವಂತವ ಮರಗಳು ಅದಾವ, ಅವು ಉಂಚಿ ಮರಗಳು ಒಂದು 40, ಮೂಸುಂಬಿ, ಕಿಟ್ಲಿ, ಸಪೋಟ. ಕಾಡು ಕೃಷಿನೂ ಮಾಡ್ತೀವಿ. ಕುರಿ ಕೂಡ ಸಾಕ್ತಿವಿ, ಕೋಳಿ ಸಾಕ್ತಿವಿ. ಕುರಿ ಸಾಕು ಅದು ಕೂಡ ಐತಿ ಸರ್. ಎಲ್ಲ ದನಗಳು, ಎತ್ತುಗಳು ಹಾಕದವ ಸರ್, ಬಂಡಿ ಐತಿ ಸರ್, ಆಮೇಲೆ ಎಮ್ಮೆ ಅದಾವ ಸರ್, ಆಕಳ ಅದಾವ, ಆಕಳ ದನ ಎಲ್ಲ ಒಟ್ಟು ಏಟಿದ್ರು ಗೊಬ್ಬರ ಹೊರಗ ಕೊಪ್ಪಳ ದನಗಳದ್ದು ಒಂದು 10 ಟ್ರ್ಯಾಕ್ಟ್ರಿ ತರ್ತೀವಿ ವರ್ಷ. ಆಗದಲ್ಲ ಸರ್, ನಾವು ಒಂದು 10 ಟ್ರ್ಯಾಕ್ಟ್ರಿ ಹೊರಗೆ ತರ್ತೀವಿ. ಇಲ್ಲಿ ಅಡಿವಾಗ ಬರ್ತಾವ ಕೊಪ್ಪಳ ದನಗಳು ಅವ್ರಿಗೆ ನಾವು ಏನ ಕೊಬ್ಬರಿ ಪಬ್ರಿ ಕೊಡ್ತೀವ, ಅದನ್ನ ಹಾಕೊಂಡು ನಾವು ಟ್ರ್ಯಾಕ್ಟ್ರಿಲಿ ಬಂಡಿಲಿ ಟ್ರ್ಯಾಕ್ಟ್ರಿಲಿ ಹಾಕೊಂಡ್ ಬರ್ತೀವಿ. ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ. ಹೌದೌದು. ಅದು ವರ್ಷ ಎಷ್ಟು ಸಿಗುತ್ತೆ? ವರ್ಷ ಒಂದು 10 ಟ್ರ್ಯಾಕ್ಟ್ರಿಗೆ ಏನು ಕಡಿಮೆ ಸಿಗಲ್ಲ. ಅವ್ರು ಇಲ್ಲೇ ಠಿಕಾಣಿ ಇಲ್ಲೇ ಎಲ್ಲಿ ಬೇಕಾದ್ರೆ ಅಡಿ ಹೋಗಿರ್ತಾವ, ನಾವೆಲ್ಲ ದುಂಡು ಮಾಡ್ಕೊಂಡು ಬಂದ್ಬಿಡ್ತೀವಿ ಅಷ್ಟೇ. ಬಹುಶಃ ಅವರು ಕೊಪ್ಪಳ ತಾಲೂಕು ಎಲ್ಲ ಕೊಪ್ಪಳದ ಅಲ್ಲಿಂದ ಎಲ್ಲ ಇಲ್ಲಿಗೆ ಬರ್ತಾರೆ. ಎಲ್ಲ ಇಲ್ಲಿಗೆ ಬರ್ತಾರೆ ಸುಗ್ಗ್ಯಾಗ. ಒಂದು 4 ತಿಂಗಳು ಇಲ್ಲಿ ಇರ್ತಾರ ಅವ್ರು. ದೇಶಿ ಆಕಳುಗಳು ಇರ್ತವೆ? ಹಾ, ಎಲ್ಲ ದೊಡ್ಡ ಬೆಳೆ ಆಕಳುಗಳು. ಆ ಗೊಬ್ಬರ ನಾವು ಇಲ್ಲಿ ತಾಮಂದು ಉಪಯೋಗ ಮಾಡ್ತೀವಿ. ಅಂದ್ರೆ ಎಲ್ಲ ಪಲ್ಕ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡ್ತೇವೆ. ಹೌದು ಸರ್. ಮತ್ತು ಸಮಗ್ರವಾಗಿ ಮಾಡ್ತೇವೆ. ಹೌದೌದು. ಈಗ ಈ ತರದ ಸಮಗ್ರ ಕೃಷಿ ಆರಂಭಿಸಿದ್ ಯಾವಾಗ ನೀವು? ನಾವು ಆರಂಭಿಸಿದ್ದಂದ್ರ ಈಗ ಒಂದು 40 ವರ್ಷ ಆಗಿರ್ಬೋದು ಸರ್. ಹೌದಾ? 40 ವರ್ಷದಿಂದ ಹೆಚ್ಚಿನ ಮಾಡಿದಾಗ ಬೋರ್ ಹಾಕ್ಸೋದು. ನಿಮ್ಗೆ ಹಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ? ಅದು ಹಂಗ ಮುಂದಕ್ಕೆ ಇವತ್ತು ಬೆಳೆದಿವ, ಲಾಸ್ ಆದ್ರೂ ಕೂಡ ಮತ್ತೆ ಇನ್ನ ಮತ್ತೆ ಮುಂದೆ ಲಾಸ್ ಆತಂತ ಹಿಂದಕ್ಕೆ ಸರ್ಕೊಂಡೋದಲ್ಲ, ಮತ್ತೆ ಮುಂದಕ್ಕೆ ನುಗ್ಗದ. ಹಂಗ ನುಕ್ಕಂತ ನುಕ್ಕಂತ ಇಲ್ಲಿಗೆ ಬಂದು ಒಂದ್ ಮಟ್ಟಕ್ಕೆ ನಿಂತೀವಿ. ಮಕ್ಕಳು ಮರಿ ಎಲ್ಲ ಮೊಮ್ಮಕ್ಕಳು ಆದ್ವಾ, ಕೈಯಾಗೆಲ್ಲ ಆಸರಾದ್ರ ಆಮೇಲೆ ಒಂದ್ ದಾರಿಗೆ ಬಂದ್ವಿ. ಕೆರೆಗಳಗ್ ನೀರು ಹೋದ್ರ ಅಲ್ಲಿ ಬಿತ್ತಿ ಬೆಳಿತಿದ್ದೆ. ರಾತ್ರಿ ಎಲ್ಲ ಹೋಗೋದು ಬಿತ್ತೋದು ಅಲ್ಲಿ, ಮತ್ತೆ ಜೀವನ ಮಾಡ್ಬೇಕು ಅಂದ್ರೆ ಒಬ್ರು ಕೂಲಿ ಪಾಲಿ ಹೋಗಿಲ್ಲ, ಅವು ಮಕ್ಕಳ ಕಳಿಸಿಲ್ಲ, ನಮ್ಮ ಹೆಣ್ಮಕ್ಳು ಕಳಿಸಿಲ್ಲ, ಬೇರೆ ಬದುಕಿಗಿಲ್ಲ, ಏನಿದ್ರು ನಮ್ ಬದುಕು. ಕೃಷಿ ಪಕ್ಕ ಕೃಷಿಕರು ನೀವು? ಇಲ್ಲಿ ಬಟ್ಟೆ ಹಾಕ್ಯಂಡ್ರ ಮರಮಳ್ಳಿ, ಮರಮಳ್ಳಿ ಬಟ್ಟೆ ಹಾಕ್ಯಂದ್ರ ಗುಂಡ ಮನಿ, ಮತ್ತೆ ಊರಕ್ಕಿಲ್ಲ, ಊರಕ್ ಕಾಲ ಇಡದ. ಗುಂಡ ಗ್ರಾಮದಿಂದ ತುಂಬಾ ದೂರ ಇದೀರಿ? ಹೌದ್ರ. ಈ ಒಂದ್ 300 ಅಡಿ ಮೇಲೆ ಅಥವಾ 400 ಅಡಿ ಐತಿ ರಸ್ತೆನೂ ಅಸ್ತವ್ಯಸ್ತ. ಸಂಚಾರಕ್ಕೆಲ್ಲ ಸಮಸ್ಯೆ ಆದ್ರೆ ಏನಿಲ್ಲ, ಇವತ್ತು ಹೇಗೆ ನಿಭಾಯಿಸ್ತೀರಿ? ಮತ್ತೆ ಆರೋಗ್ಯ ಮತ್ತೆ ಹೋಗ್ತಿವಿ, ಮತ್ತೆ ಆಟೋ ಪೇಷಂಟ್ ಆಗಿದ್ದೆ, ಆಸ್ಪತ್ರೆಗೆ ಹೋಗಿದ್ವಿ, ತೋರ್ಸಿ ಬಂದ್ರು, ನಮ್ಮ ಮಕ್ಕಳು ಕರ್ಕೊಂಡು ಹೋಗಿದ್ರು, ತೋರ್ಸಿ ಬಂದು ಆರಾಮಾಗಿನಿ. ಮತ್ತೆ ಮುಂದೇನು ಬರೋದು ಗೊತ್ತಿಲ್ಲ. ಈಗಂತೂ ಆರೋಗ್ಯವಾಗಿ ಇದೀವಿ, ಅದು ಬರಬಾರ್ದು, ಅದು ಬಂದ್ಬಿಡ್ತದ. ಇಷ್ಟು ಆರೋಗ್ಯ ಯಾವಾಗ್ಲೂ ಬಟ್ಟಿ ಬಿಚ್ಚೇ ಇರೋದು ನಾನು ಅಂತದ್ದು, ಅದು ಬರಬಾರ್ದು. ಒಂದು 20 ವರ್ಷ ಸಿಗರೇಟ್ ಸೇದ್ಬಿಟ್ಟೆ, ಅದ್ರದ್ದು ವಾರ್ತ ಬಂದ್ಬಿಡುತ್ತೆ. ಅದ್ರದ ಇನ್ನೇನಿಲ್ಲ, ಬೇರೆ ಇನ್ನೇನಿಲ್ಲ, ಆರೋಗ್ಯ ಆರಾಮಾಗಿ ಇದೀವಿ ಅಷ್ಟೇ. ಈಗ ಹ್ಞೂ ಸರ್, ನಿಮ್ಮ ಈ ಸಮಗ್ರ ಕೃಷಿಯಲ್ಲಿ ಹ್ಞೂ ಸರ್ ಆದಾಯ ಹೇಗೆ ಬರ್ಲಿಕ್ಕೆ? ಆದಾಯ ಇದು ನೋಡ್ರಿ, ಬ್ಯಾಸಾಯದಾಗ ಏನು ಲಾಭ ಇಲ್ಲ. ಈ ಮರ, ಈ ಹಣ್ಣು, ಕಾಯಿ ಇದ್ರಾಗ ನಮ್ಗೆ 4 ರೂಪಾಯಿ ಉಳಿಯೋದು. ದುಡ್ಡು ಬರೋದಂದ್ರೆ ಅವ ಮರವಳಿ ಇವ್ರಾಗ ನಮ್ಗೆ ದುಡ್ಡು ಉಳಿಬೇಕು, 4 ರೂಪಾಯಿ ಬಟ್ಟಿ ಬರೀ ತರ್ಬೇಕು. ಇದ್ರಾಗ ಏನಿದ್ರು ನಮ್ಮನ್ ರೊಕ್ಕ ಮ್ಯಾಗಳ ರೊಕ್ಕ ಉಳಿಕೆದ್ದೆಲ್ಲ ಅವು ಮಾಡಿದ್ದಕ್ಕ ಅದಕ್ಕ ಸರಿ ಹೋಗ್ಬಿಡ್ತದೆ. ಯಾಕಂದ್ರ ಈಗ ಗೌರ್ಮೆಂಟ್ ಗೊಬ್ಬರ ಇವು ಏನನ್ನ ಈ ವರ್ಷ ಅಂತೂ ಬೆಳಿತಾವ, 3 ವರ್ಷ ಲಾಸ್ ಹಾಕಾವ. ಒಂದ್ ವರ್ಷ ನಾವು ಬೆಳೆದು ಬಿಡ್ತೀವಿ, ಇನ್ನ 2 ವರ್ಷ ಬೆಳೆದೇ ಇಲ್ಲ. ಅದಕ್ಕೆ ಅದಕ್ಕೆ ಸೂಟ್ ಆಗದ್ರಾಗ ಇದು ಅದು ಅಡಿಯ ಕಮ್ಮಿಯಾಕಾಗದ್ರೆ ನಾವು ಆಟ ಆಗ್ಬಿಡ್ತೀವಿ. ಮತ್ತೆ ಇವು ಏನನ್ನ ದಕ್ಕಿದ್ರೆ ಸ್ವಲ್ಪ ದಿನ ಒಂದ್ ಅಡಿಗೆ ಮಾಡ್ಕೊಂಡು ಉಣ್ತೀವಿ. ಇಷ್ಟು ಕರ್ತವ್ಯ ಇದ್ರದ್ದು. ಬರೀ ಇದ್ರ ಮೇಲೆ ನಂಬ್ಕೊಂಡಿದ್ರ ಸಾಲ ಮಾಡ್ತೀವಿ, ಮತ್ತೆ ವರ್ಷಕ್ಕೊಂದು ಆಸ್ತಿ ಮಾಡ್ಬೇಕು. ಈಗ ನೀವು ಇಷ್ಟೊಂದು ಸಮಗ್ರ ಕೃಷಿ ಮಾಡಬೇಕು ಅಂದ್ರೆ ಸರ್ಕಾರದ ಏನಾದ್ರೂ ಒಂದು ಸಪೋರ್ಟ್ ಬೇಕು. ಹೌದು, ಗಿಡಗಳನ್ನು ಕೊಡಬೇಕು. ಹೌದು, ಅದಕ್ಕೆ ಪ್ರೋತ್ಸಾಹನ ಕೊಡಬೇಕು ಅಥವಾ ಡ್ರಿಪ್ ಇರಿಗೇಷನ್ ಮಾಡ್ಕೊಳ್ಬೇಕು. ಕೊಡ್ತಾರ ಏನೇನು ಸರ್ಕಾರದ ಸೌಲಭ್ಯಗಳನ್ನು? ಏನಿಲ್ಲ ಸರ್, ಇದು ಡ್ರಿಪ್ ಕೊಟ್ಟಿದ್ರು, ಅದು ಸಬ್ಸಿಡಿ ಮೇಲೆ. ನಾವು 50,000 ಕಟ್ಟಿದ್ರ ಅವ್ರು ಕೊಡ್ತಾರೆ ಡ್ರಿಪ್. 50,000 ಕಟ್ಬೇಕು ನಾವು, 2 ಎಕರೆಗೆ 50,000 ನಾವು ದುಡ್ಡು ಕಟ್ಬೇಕು. ಅವ್ರು ಸಬ್ಸಿಡಿಯಾಗ 12,000-13,000, ಯಾಕಂದ್ರೆ ನಾವು ಜನರಲ್ ಅಲ್ಲ, ಅದಕ್ಕಾಗಿ ಕಡಿಮೆ 12,000 ಅಷ್ಟು ಕೊಡ್ತಾರೆ ನಿಮಗೆ, ನಮಗೆ ಜನರ. ಆಮೇಲೆ ಇದೆಲ್ಲ ಮಾಡಿ ಹೋದ್ಮೇಲೆ ಅದು 6 ತಿಂಗಳ ಮೇಲೆ ಅದು ಅದೇನಿಲ್ಲ. ನೀವು ಅದರ ಫಲಾನುಭವಿಗಳು ಕೂಡ? ಹೌದು ಸರ್, ಡ್ರಿಪ್ ಇರಿಗೇಷನ್. ಹೌದು, ಆಗೈತೆ ಆಗೈತೆ. ನಮಗೆ ಕೊಟ್ಟ ಮೊದಲಿಗೂ ಈಗೂ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಾಗ ಏನ್ ಬದಲಾವಣೆ ಕಂಡ್ರಿ? ಅಲ್ಲ ಸರ್, ಡ್ರಿಪ್ ಬಂಗಾರ. ನೀರ್ ಉಳಿಸಾಯಕ್ಕಾಗ್ಲಿ, ಭೂಮಿ ಬೆಳೆಯೋದಕ್ಕಾಗ್ಲಿ, ಈ ನೀರ್ ಕಟ್ಟಿ ಬೆಳೆಯೋದು ಭೂಮಿ ಎಟ್ಟೆ ಆಗ್ಬಿಡ್ತದೆ ಸರ್. ಅದು ಹನಿ ಅಲ್ಲೇ ಬೀಳ್ತತಲ್ಲ, ಆದ್ರೆ ಇಂಥ ದೊಡ್ಡ ಮರಕ್ಕ ಅದು ಸಾಲದು. ಈ ಸಣ್ಣ ಮರಗಳಿಗೆ, ಸಣ್ಣ ಫಲಕ ಇಂಥವಕ್ಕೆಲ್ಲ ಹೆಚ್ಚಿನ ಮಟ್ಟದಾಗ ಬರ್ತದೆ ಬೆಳೆ. ತರಕಾರಿ ಬೆಳೆ, ತರಕಾರಿ ಬೆಳೆಗೆ, ಕಬ್ಬಿಗೆ ಬರ್ತದೆ ಸರ್, ಮರಗಳಿಗೆ, ಮುಸುಂಬಿ, ಕಿಟ್ಲಿ ಇವೆಲ್ಲಕ್ಕೂ ಅನುಕೂಲ. ಅವು ಇಂಥ ತೆಂಗಿನ ಗಿಡಗಳಿಗೆ ಮಾತ್ರ ಅನುಕೂಲ ಆಗಲ್ಲ, ಯಾಕಂದ್ರೆ ಬಹಳ ಬೇಕಾದಕ್ಕೆ ನೀರು, ಅದಕ್ಕೆ ನೀರು ಸಾಲದಾಗ್ತತೆ. ಮತ್ತೆ ಅವು ತಡ್ಕಂತಾವ, ಮತ್ತೆ ಮಳೆಗಾಲ ಬಂದು ಈ ಹಳ್ಳ ಬಂದ್ಬಿಟ್ರೆ ಹಳ್ಳ ಬರ್ತತೆ, 3 ತಿಂಗಳ ಕಂಟಿನ್ ಹಳ್ಳ ಇರ್ತತೆ ಇದ್ರಾಗ, ಅದ್ರಾಗ ಸಾಕಾಗ ಮಟ್ಟ ಶಾಗಿ ಮತ್ತೆ ಕಾಪಿಡಿತೈತಿ. ಮಾವಿನ ಮರಗಳು ಹಾಕಿದಿರಿ, ಯಾವ ತಳಿ ಮಾವು? ಮತ್ತೆ ನಿಮ್ಗೆ ಸರ್ ಬೆಂಗಳೂರು ಕೊಡುತ್ತೆ ಅದು? ಬೆಂಗಳೂರು, ಇದು ಬೇನುಷ, ಇದು ರಸ್ಪುರಿ. ಇದು ಬೆಂಗಳೂರು ಅಂದ್ರೆ ದೊಡ್ಡ ಕಾಯಿ ಬರ್ತಲ್ಲ ಸರ್, ಅದು ಹೂವ ಬಿಟ್ಟ ಸರ್. ಇದು ಬೇರೆ, ಅದು 6 ತಿಂಗಳು ಬಿಟ್ಟು ಬಿಡ್ತದೆ ಸರ್. ಅದು 10 ಗಿಡ 6 ತಿಂಗಳು ಬಿಟ್ಟು ಆ ಚಟ್ನಿಕಾಯಿ ಕೊಡ್ತೀವಿ ಹೊಸಪೇಟಿಗೆ, ಎಲ್ಲ ಹೊಸಪೇಟಿಗೆ. ಒಟ್ಟು 50 ಮರ ಮಾವಿನ ಮರ ಇದೆ. ಹೌದು ಸರ್, ನಿಮಗೆ ಇಂತಿಷ್ಟು ಅಂತ ಸರ್? ಅದು ಈ ವರ್ಷ ಬಿಟ್ಟ ಸರ್, 1 ವರ್ಷ ಲಾಸ್, 2 ವರ್ಷ ಲಾಸ್. ಅದು ಮತ್ತೆ ಮಳೆಗಾಲ, ವಾತಾವರಣಕ್ಕಾಗಿ ಫೇಲ್ ಆಗ್ಬಿಡ್ತಾವ. ಕಾಪ್ ಕುಂದ್ರದಲ್ಲ ಬರ್ತತೆ, ಜಿಗಿ ಜಾಸ್ತಿ ಬಂದ್ಬಿಡ್ತತೆ, ಜಿಗಿ ಬಂದೆಲ್ಲ ಉದುರಿ ಹೋಗ್ಬಿಡ್ತತೆ. ಅದಕ್ಕೇನು ನಿಯಂತ್ರಣ ಮಾಡಿ? ಅದೆಲ್ಲ ಔಷಧ ಹೊಡೆದ್ರೆ ಕೂಡ ಮರಗಳು ಉಳಿಯೋದಲ್ಲ ಸರ್. ಮರಗಳು ಹೋಗ್ಬಿಡ್ತಾವ. ಆಲ ಮಾಡಿ ನೋಡಿದ್ವಿ, ಮರ ನೆಟೆ ಬಂದು ಹೋಗ್ಬಿಟ್ಟು, ಕೆಲವು ಅವ್ರು ಹೇಳಿದಂಗ ದೊಡ್ಡ ಪಂಪ್ ತಲ್ಲಿ ಹೊಡೆದವಿ, ಮರಗಳು ಹೋಗ್ಬಿಡ್ತಾವ. ಇಸುಕ ನಿಂದ್ರದಲ್ಲ, ನಿಂದ್ರದಲ್ಲ. ಮತ್ತೆ ಇದರ ಮತ್ತೆ ಮಳೆಗಾಲ ಅದು ಬಂದೊಟ್ಟು ನಾವು ಬರ್ಕಂತೀವಿ ಅಷ್ಟೇ. ಅದ್ ಎಷ್ಟು ದೇವ್ರು ಕೊಡ್ತಾನೆ ನಮ್ಗೆ ಅಷ್ಟೇ ಬರ್ಕೊಂಡ್ ನಡಿ ಅಂದ್ಬಿಡ್ತೀವಿ. ಹ್ಞೂ ಸರ್, ಈ ಬಾರಿ ನಿಮ್ಗೆ ಪ್ರಶಸ್ತಿ ಬಂತಲ್ಲ? ಹೌದು ಸರ್. ಅದರ ವಿಶೇಷತೆ ಏನ್ ಅನ್ಸುತ್ತೆ ನಿಮ್ಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ರಿ? ಅಲ್ಲ ಸರ್, ಖುಷಿ. ಈಗ ಗೌರ್ಮೆಂಟ್ ಅವರು ರೊಕ್ಕ ಕೊಟ್ಟರು ಹೌದು, ರೊಕ್ಕ ಕೊಡ್ಲದ್ರ ಹೌದು, ನಾವು ಮಣ್ಣಿನ ಮಕ್ಕಳಾಗಿ ನಮ್ಮನ್ನ ಕರೆದಾರಲ್ಲ ಅದು ಖುಷಿ ಆಯ್ತು. ಅದಕ್ಕಿನ್ನ ಬ್ಯಾರೆ ಏನಲ್ಲ, ಅವ್ರು ರೊಕ್ಕ ಕೊಡ್ಬೇಕು ನಮ್ಗೆ ಅಂತೇನಿಲ್ಲ, ನಮ್ಮನ್ನ ನೋಡಿಕೊಂತಾರಲ್ಲ ಅಷ್ಟೇ ಸಾಕು. ಗೌರ್ಮೆಂಟ್ ನಮ್ಮ ಮೇಲೆ ಕಣ್ಣಿಟ್ಟಾರಲ್ಲ ಅಷ್ಟು ನಮ್ಮನ್ನ ಕೈ ಹಿಡಿದು ಸ್ವಲ್ಪ ಮ್ಯಾಕಿದ್ಕೆಂದ್ರೆ ಸಾಕು. ನಿಂಗಪ್ಪರ, ಈಗ ನಾವು ನಿಮ್ಮ ತೋಟಕ್ಕೆ ಬರುವಾಗ ಹೌದು ಸರ್, ಸೌತೆಕಾಯಿಯನ್ನು ಬೆಳೆಯನ್ನ ಹಾಕಿ ಹೌದು ಸರ್, ಅದು ವಿಶೇಷವಾಗಿ ಬೆಳೀತಾ ಇದ್ರಿ ಅಂತ ಹೇಳಿ, ಅದು ಅದು ಸರ್ ಅದೇನು ಕೆಮಿಕಲ್ ಈಗ ಹೋಗ್ತೈತೆ ಸರ್, ಅದು ಕೆಮಿಕಲ್ ಪೌಡರ್ ಏನೋ ಮಾಡೋದಕ್ಕೆ ಹೋಗ್ತೈತೆ ಅಂತ ಬೆಂಗಳೂರಿಗೆ ಹೋಗ್ತೈತೆ, ಅದು ಕೊಳೆ ಹಾಕಿ ಅದರ ಅಂಶ ತಕ್ಕಂದು ಅದನ್ನೇನು ಪೌಡರ್ ಮಾಡ್ತಾರಂತ ಅವ್ರು ಹೇಳ್ತಾ ಇದಾರೆ ಸರ್. ನಾವು ನೋಡಿ ನಿಮ್ಗೆ ಇಲ್ಲಿ ಬಂದ ಅವ್ರು ಯಾರ ಕಂಪನಿ ಗೊತ್ತಲ್ಲ ಸರ್, ಗೊತ್ತಲ್ಲ ಸರ್. ಪರಿಚಿತ್ರ ಜೊತೆ ವ್ಯವಹಾರ ಹೌದು ಸರ್, ಹೌದು ಸರ್. ಇದು ಮೊದಲನೇ ಬೆಳೆನಾ ಅಥವಾ ಮೊದಲೆಲ್ಲ ಮಾಡಿದ್ರೆ ನೀವು? ಇಲ್ಲ ಸರ್, ಈಗ ನಾಲ್ಕನೇ ಬೆಳೆ ನಮ್ದು, ನಾಲ್ಕನೇ ವರ್ಷ. ಅದರ ಕ್ರಮಗಳು ಏನು, ಹೇಗೆ ಅವ್ರು ಪರಿಚಯ ಆದ್ರು ಮತ್ತೆ ಅವ್ರು ಏನು? ಅವರು ನಮ್ಗೆ ಏನ್ ಸರ್ ಎಲ್ಲ ಕೊಡ್ತಾರೆ, ಉಪ್ಪು ಬೀಜ ಅವರು ಕೆಮಿಕಲ್ಲು ಎಲ್ಲ ಕೊಡ್ತಾರ, ನಾವು ಅರಿಯೋದು ಅದನ್ನ ಕಟ್ಟೋದು ಅದನ್ನ ಮಾಡೋದೆಲ್ಲ ನಮ್ದೇ ಜವಾಬ್ದಾರಿ, ನಮ್ ಕೆಲಸ. ಕೂಲಿ ಹೇಗೆ ಮಾಡ್ತಾರ ಅವರು ಸರ್? 35 ರೂಪಾಯಿಲಿದ್ದ 22 ರೂಪಾಯಿ, 22-35 ಎರಡು ಜೇಡಿ. ಅದೇನ್ ಸರ್ ಆಳು ಹಚ್ಚಿದ್ರ ಒಂದ್ 15,000 ರೂಪಾಯಿ ಬರ್ತದೆ ಸರ್, ಒಂದ್ ಎಕರೆ ಲೆಕ್ಕ ಅಲ್ಲ ಸರ್, 1,000 ಲೆಕ್ಕ, 1,000 ಬೀಜ ಲೆಕ್ಕ, 3,000 ಹಾಕಿವಲ್ಲ ಸರ್, ಒಂದ್ 15,000 ರೂಪಾಯಿ ಬರ್ತದೆ ಖರ್ಚು ಬರ್ತದೆ. ಹೌದ್ ಸರ್, ಇಳುವರಿ ಮುಗಿಯವರೆಗೂ? ಇಳುವರಿ ಮುಗಿಯವರೆಗೆ ಎಲ್ಲ ಪೂರ್ತಿ ನಾವೇ ಮಾಡಿದ್ರ ಸ್ವಲ್ಪ ಉಳಿತಾಯ, ನಾವೇ ಮಾಡಿದ್ರ ಮತ್ತೆ ಏನೋ ಅಲ್ಪ ಸ್ವಲ್ಪ ಉಳಿತೈತೆ ಅಷ್ಟೇ ಸರ್. ಎಷ್ಟು ಇಳುವರಿ ಬರ್ತದೆ? ಅದೇನ್ ಸರ್ ಟನ್ ಲೆಕ್ಕ ಬರ್ತದೆ, ಈಗ 3,000 ಕಮ್ಮಿ ಅಂದ್ರೆ 15 ಟನ್ ಹಾಕತ್ತೆ. ದೊಡ್ಡ ಸೈಜ್ ಬರ್ತದ? ಇಲ್ಲ ಸರ್, ಜಲ್ದಿ ಹಾಕ್ತಾರೆ ಸರ್, ಇಷ್ಟೇ ಹೆಬ್ಬಟ್ ಕಟ್ತಾರೆ, ಹೆಬ್ಬಟ್ ಕಟ್ತಾರ ಒಂದ್ ಸಣ್ಣದ ಅದಕ್ಕೆ ಕಿರ್ಬಟ್ ಕಟ್ತಾರ, ಕಿರ್ಬಟ್ ಕಟ್ತಾರ 36 ರೂಪಾಯಿ, ಹೆಬ್ಬಟ್ ಕಟ್ತಾರ 24-22 ಎರಡು ಜಲ್ದಿ. ಎಳೆದಿದ್ರೆ ರೇಟ್ ಜಾಸ್ತಿ, ಬಲ್ತಿದ್ರೆ ಸ್ವಲ್ಪ ಕಮ್ಮಿ ರೇಟ್, 25-24-24. ನೀವು ಆಯಾ ಕಾಲಕ್ಕೆ ಹರಿಲೇಬೇಕು? ದಿನ ಬೆಳಗಿದ್ರೆ ಹರಿಬೇಕು ಸರ್, ಹೌದು ದಿನ ಬೆಳಗಿದ್ರೆ ಹರಿಲಿದ್ರೆ ಕೆಟ್ಟ ಹೋಗತ್ತೆ, ಅದು ದೊಡ್ಡದಾಗ್ಬಿಟ್ರೆ 10 ರೂಪಾಯಿ, ಆಮೇಲೆ 2 ರೂಪಾಯಿ, ಇಷ್ಟು ದೊಡ್ಡದಾಗ ಬರೇ 2 ರೂಪಾಯಿ ಕೆ ಜಿ. ಅವ್ರು ಎಲ್ಲ ಬಿಸೈಕ್ ಹೋಗ್ಬಿಡ್ತಾರೆ, ಅದನ್ನ ಕೂಡ ಒಯ್ಯೋದಿಲ್ಲ, ಅದನ್ನ ತಿನ್ನೋದಿಲ್ಲ, ಅದು ಉಪಯೋಗ ಬರಲ್ಲ. ಅವ್ರು ಮತ್ತೆ ಅನ್ಯಾಯ ಆಗ್ಬಾರ್ದಂತ 2 ರೂಪಾಯಿ ಕೆ ಜಿ ಅಂತಾರ, ಸ್ವಲ್ಪ ದೊಡ್ಡ ಸೈಜ್ ಬಂತಂದ್ರೆ ಅದನ್ನೇನು ತೂಕ ಗೀಕಿಲ್ಲ ಹಂಗ ಅಂಜದ ಮೇಲೆ ಹಾಕಿ ಬರ್ಕೊಂಡು ಹೋಗ್ಬಿಡ್ತಾರೆ ಇಷ್ಟು ಕೆ ಜಿ. ನಾವು ಅರಿಲಿಲ್ಲ ಎಲ್ಲ ಸ್ವಲ್ಪ ಎಡವಟ್ಟಾಗಿ ಬಿದ್ದದ್ವು, ಅವು ಹಂಗ ಉಳಿದ್ರ ಅವ್ನು ಓಸರ್ದು ಹಾಕಿಬಿಡೋದು, ಅದನ್ನ ತೂಕ ಹಾಕಿ ಅವ್ರು ಬರ್ಕೊಂಡ್ಬಿಡ್ತಾರೆ. ಈಗ ನಿಮ್ಗೆ ಅದು ಒಂದು ವಾಣಿಜ್ಯ ಬೆಳೆ, ಹೌದು ನಿಮಗೆ ಎಷ್ಟು ಆದಾಯ ಬರ್ತಾರೆ ಅದು ಸರ್? ಏನು ಮತ್ತೆ ಹೇಳಕ್ಕಾಗಲ್ಲ ಸರ್, ಅದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದ್ 50,000-60,000 ಬರ್ತದೆ, ಉಳಿತೈತಿ. ನಾವು ಮನೆಯವ್ರು ಮಾಡಿದ್ರೆ ತಿಂಗಳು ಬರ್ತದೆ ಇಳುವರಿ? 3 ತಿಂಗಳು, ಅದು 3 ತಿಂಗಳಿಗೆ ಒಂದ್ 50,000-60,000 ನಾವು ಮಾಡಿದ್ರೆ ಒಂದ್ 20,000 ಬರ್ಬೋದು ಲಾಭ. ಆಳಿಟ್ಕೊಂಡ್ರೆ ಕಷ್ಟ, ಒಂದ್ 20,000 ಅಂದ್ರೆ ಅತ ಪುಣ್ಯ ಅದು, ಇಲ್ಲಂದ್ರೆ ಇಲ್ಲ. ನಾವು ಮಾಡಿದ್ರೆ 60,000 ಬರ್ತದೆ. ಅದಕ್ಕೆ ಏನೇನ್ ಬೇಕು ಈಗ ನೋಡಿ? ಅವ್ರು ಎಲ್ಲ ಕೊಡ್ತಾರ ಎಲ್ಲ ಪರಿಕರ, ಅವ್ರು ಎಲ್ಲವೂ ಡ್ರಿಪ್ನಾಗ ಬಿಡೋ ಕೂಡ ಔಷಧ ಕೊಡ್ತಾರ, ಅವ್ರು ಡ್ರಿಪ್ನ ಮಕ್ಕಳ ಅವ್ರು ಹೇಳಿದ್ದೆ ಹಾಕ್ಬೇಕು. ಹೌದೌದು, ಅವ್ರು ಹೇಳಿದ್ ನಾವು ಮಾಡಿದ್ದು ನಾವು ಮಾಡಿದ್ರೆ ಯಾವ್ದು ಹಾಕತ್ ಸರ್ ಅದು? ಅವ್ರು ಹೇಳಿದ್ದೆಲ್ಲ ವೆಚ್ಚ ನೀವೇ ಬರ್ಸ್ಬೇಕು? ಅವ್ರು ಬರ್ಸ್ತಾರೆ ಇಲ್ಲ, ಅವ್ರೇ ಬರ್ಸ್ತಾರ ಸರ್. ಇಂತ ಬರ್ತಾರ ಅವ್ರು 8 ದಿನದಾಗ ಎಲ್ಲ ಬಂದ್ ಹೋಗಾರ, ಇಂಥದ್ ಹೊಡ್ರಪ್ಪ, ಇಂಥದ್ ಮಾಡ್ರಪ್ಪ ಅಂದ್ ನಾವು ಮತ್ತೆ ಎಣ್ಣೆ ಹೊಡೆಯ ಪಂಪಿಲಿ ಹೊಡಿತೀವಿ. ಈ ಗಿಡಗಳಿಗೆ ಮಾತ್ರ ಇದ ಮನುಷ್ಯನ ಮಟ್ಟ ಬೆಳಿತಾವ ಸರ್ ಇವು, ಆದ್ರೆ ಒಂದ್ ತಟ್ಟಗ ಔಷಧ ಕೊಡೋದಲ್ಲ. ಅವು ಬದನೆಕಾಯಿ ತಮಾಟಿಗೆ ಯಾವ ಎಲ್ಲ ಹೀರಿ ಬಳ್ಳಿ ತುಪ್ಪರಿ ಬಳ್ಳಿ ಎಲ್ಲವ ಮಾಡ್ತೀವಿ, ಆದ್ರೆ ಯಾವ್ದಕ್ಕೆ ಔಷಧ ಹೊಡೆಯೋದಲ್ಲ. ಬಣಕಾರ ನಿಂಗಪ್ಪನವರು ಸಾವಯವ ಕೃಷಿಕರ ಅಂತ ಹೇಳ್ಬೋದಾ? ಅಂದ್ರೆ ಅನ್ಬೋದು ಸರ್, ನಾವು ಕೆಮಿಕಲ್ ಅಂತೂ ಬಳಸೋದಲ್ಲ ಸರ್. ಗೊಬ್ಬರಗಳ ಅಂಗಡಿ ಗೊಬ್ಬರ, ಅಂಗಡಿ ಗೊಬ್ಬರ ಕಡಿಮೆ, ಡಿ ಎ ಪಿ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಸಾವಯವ ಕೃಷಿಕರು ಅನ್ಬೋದು. ನಮಗೆ ತಿಳಿದದ್ದ ನಾವೇನು ಔಷಧ ಹೊಡಿದಂಗೆ ನಾವು ಸುಖವಾಗಿ ತಿನ್ಬೇಕಪ್ಪ ಬ್ಯಾಡ ಅದು, ನಾವು ಅದಕ್ಕಾಗಿ ಅದನ್ನ ಹೊಡೆದ ಬಿಟ್ಬಿಟ್ಟಿವಿ. ಈಗ ಅಕ್ಕಿ ಕೂಡ ಅಂಗಡಿಯಾಗ ತರ್ತಿದ್ವಿ, ಸಮಾಧಾನ ಇರ್ತದಲ್ಲ, ಅದನ್ನ ಕೂಡ ನೀವು 40 ಪ್ಯಾಕೆಟ್ ಅಕ್ಕಿ ಮನೆಗೆ ಯಾವಾಗಲೂ ಸ್ಟಾಕ್ ಎಷ್ಟನ್ನು ಬರಲ್ಲ, 50 ಚೀಲ ನೆಲ್ ಬೆಳೆದ್ರು ರೈಸ್ ಮಿಲ್ಗೆ ಹೋಯೋದು ಆಕ್ಷೆ ಬರೋದು ಮನೆಗೆ ಒಟ್ಟಿಗೆ ಮನೆ. ಈಗ 10 ವರ್ಷದ ಅಕ್ಕಿ ಅದಾವ ಮನೆಗೆ, 10 ವರ್ಷದ ಅಕ್ಕಿ, 4 ವರ್ಷದ ಜೋಳ, 3 ವರ್ಷದ ರಾಗಿ. ಆಹಾರ ಭದ್ರತೆಗೆ ರೈತರು ಜಾಣತನ ಮಾಡಿದ್ರೆ ಹೌದೌದು ಮನೆಗೆ ಒಟ್ಟು ಊಟ ಇದ್ರೆ ಮಾತ್ರ ಬೆಕ್ಕದಿರ್ಬೋದು, ರೊಕ್ಕ ಇಲ್ಲದ್ರೆ ಕೂಡ ಊಟ ಇರಬೇಕು, ಊಟ ಇರಬೇಕು. ಲಾಕ್ಡೌನ್ ಅಲ್ಲಿ ರೈತರಿಗೆ ಸಮಸ್ಯೆ ಆಗಿಲ್ಲ ಅಂತ ಅನ್ಸುತ್ತೆ, ಆಹಾರದ ಸಮಸ್ಯೆ ಆಗಿರ್ಲಿಕ್ಕೆ, ಆಹಾರ ಸಮಸ್ಯೆ ಆಗಿರ್ಲಿಕ್ಕೆ. ಮತ್ ಇಲ್ಲಿ ಅಕ್ಕಿ ಬಂದ್ವಲ್ಲ ಸರ್, ಅಲ್ಲ ನಾನು ಹೇಳದೇನಂದ್ರೆ ನಗರದ ಜನರು ಪರಿತಪಿಸಿದಂಗೆ ಸರ್ ಒಬ್ಬ ರೈತರಿಗೆ ಅಂತ ಹಳ್ಳಿ ಜನಕ್ಕೆ ಐತಲ್ಲ ಸರ್ ಏನು ಕೊರತೆ ಆಗಿಲ್ಲ, ಪ್ಯಾಟಿ ಜನಕ್ಕೆ ಹೋಗೋದು ಹೊರಗೆ ಹೋಗಂಗಿಲ್ಲ ಬರಂಗಿಲ್ಲ, ಅವ್ರಿಗೆ ಬಹಳ ತೊಂದರೆಯಾಗಿ ಈಡಾಗ್ಯಾರ ಸರ್, ಭಾರಿ ತೊಂದ್ರೆ. ರೈತರು ನಿಷ್ಠೆಯಿಂದ ಹೊಲದಲ್ಲಿ ಕೆಲಸ ಮಾಡಿದವರಿಗೆ ಅವ್ರಿಗೆ ಕೊರತೆ ಇಲ್ಲ ಸರ್, ಇದ್ರೆ ಎಂಥದೇ ಸಮಸ್ಯೆಗಳು ಬಂದ್ರೆ ಅದರ್ಸ್ತಾನೆ, ಅದು ಮಾತ್ರ ಗ್ಯಾರಂಟಿ ಅದರ್ಸ್ತಾನೆ.

ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕೊಂತೀರಾ? ಬೇಗ ಕೆಲ್ಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲ್ಸ ಕಳ್ಕತ್ತೀರಾ? ಎಪ್ತಿರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ.